ಕೇಳಿ ವೃಂದಗಾನದಲ್ಲಿ ಸಾಶಿ ಮರುಳಯ್ಯ ಅವರ ಒಂದು ದೇಶಭಕ್ತಿ ರಚನೆ. Thank you. ಸರ್ವ ಶಾಸ್ತಿ ಭರತ ಕಂದನಿಂದಲೇನೆ ನಿನಗೆ ಮೋಕ್ಷ ಪ್ರಾಪ್ತಿ ಕತ್ತಿ ನುಡಿದ ಎಂದರಹುದು ನಿನಗೆ ತಕ್ಕ ಶಾಸ್ತಿ ಯಾವ ದೇಶದಲ್ಲೇ ದುಡಿ ಯಾವ ಮಣ್ಣಿನಲ್ಲೇ ಮಡಿ ಯಾವ ದೇಶದಲ್ಲೇ ದುಡಿ ಯಾವ ಮಣ್ಣಿನಲ್ಲೇ ಮಡಿ ನಿಂತ ನೆಲವು ಹಿಡಿದ ಹುಡಿ ಭರತ ಭೂಮಿ ಎಂದು ಕೇಳಿ ನಿಂತ ನೆಲವು ಹಿಡಿದ ಹುಡಿ ಭರತ ಭೂಮಿ ಎಂದು ಕೇಳಿ ಭರತ ಭೂಮಿ ಎಂದು ಕೇಳಿ ದೇಶ ಬೇರೆ ಭಾಷೆ ಬೇರೆ ದೇಶ ಬೇರೆ ಭಾಷೆ ಬೇರೆ ದೇಶ ಬೇರೆ ಭಾಷೆ ಬೇರೆ ದೇಶ ಮುಂದೆ ಭಾರತ ಒಂದೇ ತಾಯ ಮಕ್ಕಳೆಂದು ಘೋಷಿಸೋಣ ಸಂತತ ಒಂದೇ ತಾಯ ಮಕ್ಕಳೆಂದು ಘೋಷಿಸೋಣ ಸಂತತ ಒಂದೇ ತಾಯ ಮಕ್ಕಳೆಂದು ಘೋಷಿಸೋಣ ಸಂತತ ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆ ವೃಂದಗಾನದಲ್ಲಿದೆ. ಸಾರ್ವಜನಿಕ ನ್ಯಾಯ ನೀತಿ ಸೇವೆಯಲ್ಲೇ ಸಂಸ್ಕೃತಿ ಸಾರ್ವಜನಿಕ ನ್ಯಾಯ ನೀತಿ ಸೇವೆಯಲ್ಲೇ ಸಂಸ್ಕೃತಿ ನೀತಿ ರಹಿತ ಬಾಳಿನಲ್ಲೇ ಶಾಂತಿಯೊಂದೇ ಸುಕೃತಿ ನೀತಿ ರಹಿತ ಬಾಳಿನಲ್ಲೇ ಶಾಂತಿಯೊಂದು ಸುಕೃತಿ ಹಿಗ್ಗಿನಿಂದ ಹೀರು ಹಬ್ಬ ಪ್ರಜಾರಾಜ್ಯ ದಿನದ ಹಬ್ಬ ಹಿಗ್ಗಿನಿಂದ ಹೀರು ಹಬ್ಬ ದೇಶಭಕ್ತಿ ಗೀತೆಗಳನ್ನ ಕೇಳುತ್ತಿರುವಿರಿ. ಒಂದು ಒಳ್ಳೆ ಇನ್ಶೂರೆನ್ಸ್.